ಆಕಾಶವಾಣಿ ಕಲಬುರಗಿ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಗಂಟಾ ತರಂಗ ವಾದನ ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಮಲ, ಏನ್ ಮಾಡ್ಲಿಕ್ಕೆ ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ಜಾಹೀರಾತು ಕೇಳಿದಿರಿ, ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಕೇವಲ 10%. ಬೀದರ್ ಜಿಲ್ಲೆಯೊಳಗ 25%, ರಾಯಚೂರು, ಕೊಪ್ಪಳ ಮತ್ತ ನೆರೆಯ ಜೈರಾಬಾದ್ಗಳಲ್ಲಿ 20%, ಬಳ್ಳಾರಿ ಜಿಲ್ಲೆಯೊಳಗ 30% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಕೊನೆಯಲ್ಲಿ ಬೆಟಗೇರಿಯ ನಾಗಪ್ಪ, ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಗಂಟಾ ತರಂಗವಾದನ ಕೇಳುವಿರಿ. ಬೆಟಗೇರಿಯ ನಾಗಪ್ಪ, ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಗಂಟಾ ತರಂಗವಾದನ ಕೇಳಿದಿರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ, ಶ್ರೀಗಂಧ ಬೆಳೆಯಲ್ಲಿಯ ಅನುಭವ ಕುರಿತು ರಾಮಚಂದ್ರ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೊನೆಯಲ್ಲಿ ಪಾಳಾದ ಶಾಂತಾಬಾಯಿ, ಅಣವೀರ್ ಹಂಗರ್ಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ ನಮಸ್ಕಾರ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ ಸಮಯ 7 ಗಂಟೆಯಾಗಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು. ಜಿಆರ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ದೀವಿ. ಮೊದಲು ನಮ್ಮ ತಂಡದ ಪರಿಚಯನ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಬೃಂದಾ ಅಂತ. ನಾನು ಓದ್ತಾ ಇರೋದು ಥರ್ಡ್ ಇಯರ್ BA. ನನ್ನ ಹಾಬೀಸ್ ಬಂದು ಹಾಡೋದು. ಎಲ್ಲಿ ಬೇಕಾದ್ರೂ ಹಾಡ್ತೀನಿ ಅನ್ನೋ ಒಂದೇ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ನಾನು ಓದೋದ್ರಲ್ಲೂ ಜಾಸ್ತಿ ಇದ್ದೀನಿ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಇಂದು. ನಾನು ಫಸ್ಟ್ ಇಯರ್ BCOM ಓದ್ತಾ ಇದ್ದೀನಿ. ನನ್ನ ಮೇನ್ ಹಾಬೀಸ್ ಬಂದು ಸಿಂಗಿಂಗು ಮತ್ತು ಡಾನ್ಸಿಂಗು. ಹಲೋ ಎವ್ರಿವನ್, ನನ್ನ ಹೆಸರು ದೀಕ್ಷಾ ಅಂತ. ನಾನು ಸೆಕೆಂಡ್ ಇಯರ್ BCOM ಓದ್ತಾ ಇದ್ದೀನಿ. ನನ್ನ ಹಾಬೀಸ್ ಬಂದು ಲಿಸನಿಂಗ್ ಟು ಮ್ಯೂಸಿಕ್, ಮತ್ತೆ ಆಡೋದು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನನ್ನ ಹೆಸರು ರಾಘವೇಂದ್ರ. ನನ್ನ ಹಾಬೀಸ್ ಬಂದು ನಾನು ವಾಲಿಬಾಲ್ ಆಡ್ತೀನಿ, ಮತ್ತೆ ತುಂಬಾ ಇವೆಂಟ್ಸ್ ಗಳಲ್ಲಿ ಭಾಗಿಯಾಗ್ತೀನಿ. ಅದರಲ್ಲಿ ಸ್ಪೀಚ್ ಮಾಡೋದು, ಡಿಬೇಟ್ ಕಾಂಪಿಟೇಷನ್ಸ್, ಮತ್ತೆ ಇನ್ನು ಇತರ ಕಾಂಪಿಟೇಷನ್ಸ್ ಗಳಿಗೂ ಭಾಗಿಯಾಗ್ತೀನಿ. ಪ್ರೈಸಸ್ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಬಂದಿದೆ, ಮತ್ತೆ ಸ್ಪೀಚ್ ಗಳಿಗೆಲ್ಲ ಬಂದಿದೆ, ಮತ್ತೆ ಸ್ಕೂಲ್ ಅಲ್ಲಿ ಕಾಶನ್ ಕೊಡ್ತಿದ್ದೆ. ನನ್ನ ಹೆಸರು ಮನೋಜ್ ಅಂತ. ನಾನು ಸೆಕೆಂಡ್ BCOM ಓದ್ತಾ ಇದ್ದೀನಿ GR College. ನನ್ನ ಹಾಬೀಸ್ ಏನಂದ್ರೆ ಕಾರ್ ಓಡಿಸೋದು, ಕಾರ್ ರೇಸಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅದೇ ಆಯ್ತು. ಸರಿ, ನಮ್ ತಂಡದ ಪರಿಚಯ ಏನೋ ಆಯ್ತು. ಈಗ ಇವತ್ತಿನ ವಿಷಯಕ್ಕೆ ಬರೋಣ. ನಾನು ಆಗ್ಲೇ ಹೇಳಿದೆ ಪರಿಸರ ಸಂರಕ್ಷಣೆ ಅಂತ. ಈಗ ಪರಿಸರ ಅಂದ್ರೆ ಏನು? ಪರಿಸರ ಅಂತ ತಗೊಂಡ್ರೆ ನಾವೆಲ್ಲ ಫಸ್ಟ್ ಅನ್ಕೋತೀವೇನು, ಹೂವು ಹಣ್ಣು ಗಿಡ ಮರ. ಅದೆಲ್ಲ ಪರಿಸರ. ಪರಿಸರ ಅಂದ್ರೆ ನಮ್ಮ ಸುತ್ತಲೂ ಆವರಿಸಿಕೊಂಡಿರುವ ಸಕಲವೂ ಪರಿಸರ. ಆಲ್ ದಟ್ ಸರೌಂಡ್ಸ್ ಮ್ಯಾನ್ ಈಸ್ ಎನ್ವಿರಾನ್ಮೆಂಟ್. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಸಕಲವನ್ನೂ ಆವರಿಸಿಕೊಂಡಿರುವುದು ಮನುಷ್ಯ. ಇದಕ್ಕಾಗಿನೇ ಇವತ್ ನಾವು ಚರ್ಚೆ ನಡೆಸ್ತಾ ಇರೋದು. ಬರೀ ಗಿಡ ಮರ ಅಂತಲ್ಲ, ಇಲ್ಲ ಗಾಳಿ ನೀರು ಭೂಮಿ ಅಷ್ಟೇ ಅಲ್ಲ ಪರಿಸರ. ಈಗ ಪರಿಸರ ಅಂದ್ರೆ ಸಕಲ ಅಂತ ನಾನು ಹೇಳಿದೆ ನಿಮ್ಗೆ. ಆದ್ರೆ ಇವತ್ತು ನಾವು ಇದಕ್ಕೆ ಸಂಬಂಧಪಟ್ಟಿರೋ ಮೂರು ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಗಾಳಿ ನೀರು ಭೂಮಿ. ನಮ್ಗೆ ಇದು ಮೂರಿಲ್ಲದೆ ನಮ್ ಜೀವನ ನಡೆಸೋದು ಬಹುಶಃ ಕಷ್ಟ ಆಗುತ್ತೆ. ಅದರಲ್ಲೂ ಗಾಳಿ ಮುಖ್ಯ. ಶುದ್ಧ ಗಾಳಿ ಇರಬೇಕು, ಸ್ವಚ್ಛವಾದ ನೀರಿರ್ಬೇಕು, ಅದಕ್ಕೆ ನದಿಗಳನ್ನ ಕಾಪಾಡಬೇಕು, ನಮ್ಮ ಸರೋವರಗಳನ್ನ ಸುರಕ್ಷಿತವಾಗಿರೋ ನೋಡ್ಕೋಬೇಕು, ಮತ್ತೆ ಭೂಮಿ. ಬರೀ ಗಾಳಿ ನೀರು ಇದ್ದೆ ಸಾಲ್ದು, ವಾಸ ಮಾಡಕ್ಕೆ ಭೂಮಿ ಜಾಗ ನೆಲ ಎಲ್ಲಾ ಬೇಕಾಗತ್ತೆ. ಸೇಫ್ ಎನ್ವಿರಾನ್ಮೆಂಟ್ ಇರಬೇಕಾಗತ್ತೆ. ಈಗ ನಮ್ಮ ತಂಡದವರು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಕ್ ರೆಡಿ ಇದ್ದಾರೆ. ಆದ್ರೆ ಒಂದು ಡಿಬೇಟ್ ಅಂತ ತಗೊಂಡ್ರೆ ಪರ ವಿರೋಧ ಎಲ್ಲ ಸಹಜ, ಅದಕ್ಕೆ ಡಿಬೇಟ್ ಅಂತ ಹೇಳದ್ ನಾವು. ಕೆಲವ್ರು ಏನ್ ಹೇಳ್ತಾರೆ, ಇಲ್ಲ ಮನುಷ್ಯರೇ ನಾಶ ಮಾಡಿದ್ವಿ, ಆದ್ರೆ ಸರ್ಕಾರ ಇದನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಏನ್ ಹೆಚ್ಚು ಪಾತ್ರ ನಿರ್ವಹಿಸಿಲ್ಲ ಅಂತಾರೆ. ಆದ್ರೆ ಇನ್ ಕೆಲವ್ರು ಏನ್ ಹೇಳ್ತಾರೆ, ಇಲ್ಲ ಸರ್ಕಾರ ನಿಯಮಗಳನ್ನ ಮಾಡಿದೆ, ಆದ್ರೆ ಜನರು ಅದನ್ನ ಪರಿಪಾಲಿಸಿಲ್ಲ ಅಂತಾರೆ. ಈಗ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸೋಣ. ಅದಕ್ಕಿಂತ ಮುಂಚೆ ನಮ್ಗೆಲ್ಲರಿಗೂ ಇಷ್ಟ ಆಗಿರೋ ಒಂದು ಹಾಡನ್ನ ಕೇಳ್ಕೊಂಬರೋಣ. ಅದೇ ಹಿಂದೂಸ್ತಾನವು ಎಂದೂ ಮರೆಯದ. ಹಿಂದೂಸ್ತಾನವು ಎಂದೂ ಮರೆಯದ, ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ, ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ, ಭಾರತ ರತ್ನವು ಜನ್ಮಿಸಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲ್ಲಿ ತುಂಬಿರಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲ್ಲಿ ತುಂಬಿರಲಿ. ವಿಶ್ವ ಪ್ರೇಮದ ಶಾಂತಿ ಮಂತ್ರದ ಘೋಷವ ಎಲ್ಲೆಡೆ ಮೊಳಗಿಸಲಿ. ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ ಬೆಳಗಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ, ಭಾರತ ರತ್ನವು ಜನ್ಮಿಸಲಿ. ಶಾಸನ ಬರೆಯಿಸಲಿ ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ ಕನ್ನಡ ನಾಡಿನ ಎದೆ ಎದೆಯಲ್ಲೂ ಕನ್ನಡ ವಾಣಿಯ ಸ್ಥಾಪಿಸಲಿ ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿನಲು ಕೆತ್ತಿಸಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಲಾಲಲಲಾಲಲಾಲಲಾಲ. ಈಗ ನಾವು ಪ್ರಮುಖವಾಗಿ ಕ್ಲೈಮೇಟ್ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವೆಲ್ಲರೂ ಪ್ರತಿದಿನ ಗಮನಿಸ್ತಾ ಇದ್ದೀವಿ ಕ್ಲೈಮೇಟ್ ನಲ್ಲಿ ಅಕಾಲಿಕವಾದಂತಹ ಬದಲಾವಣೆಗಳಾಗ್ತಾ ಇದೆ. ಇದ್ದಕ್ಕಿದ್ದಂತೆ ಮಳೆ ಬರ್ತಾ ಇದೆ, ಮಳೆ ಬಂದ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿಸಿಲು ಸ್ಟಾರ್ಟ್ ಆಗ್ತದೆ. ಇದರಿಂದ ಎಷ್ಟೋ ಜನಕ್ಕೆ ತೊಂದರೆ ಕೂಡ ಆಗ್ತಾ ಇದೆ, ಮಕ್ಕಳಿಗೆ ಶಾಲೆಗೆ ಬರಕ್ ಆಗ್ತಿಲ್ಲ ಸರಿಯಾಗಿ. ಈ ಒಂದು ವೆದರ್ ಕ್ಲೈಮೇಟ್ ವೆದರ್ ಅಥವಾ ಕ್ಲೈಮೇಟ್ ಕಂಡೀಷನ್ಸ್ ಚೇಂಜ್ ಆಗ್ತಿರೋದು ಪರಿಸರಕ್ಕೆ ಹೇಗೆ ಇದು ಹಾನಿಕರವಾಗಿದೆ ಅಂತ ಚರ್ಚೆ ಮಾಡೋದಿಕ್ಕೆ ಬೃಂದಾ ಮತ್ತೆ ಇಂದು ರೆಡಿ ಇದ್ದಾರೆ, ಬನ್ನಿ ಚರ್ಚಿಸೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಬೃಂದಾ ಅಂತ, ನಾನು ಥರ್ಡ್ ಇಯರ್ ಬಿ ಎ ನಲ್ಲಿ ಓದ್ತಾ ಇದ್ದೀನಿ. ಯಾಕೆ ವೆದರ್ ಅಥವಾ ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಏನಕ್ಕೆ ಇದ್ರ ಪ್ರಾಬ್ಲಮ್ ಹೀಗ್ ನಮಗೆ ಫೇಸ್ ಮಾಡ್ತಾ ಇದೀವಿ, ಯಾಕೆ ಈ ತರ ಎಲ್ಲ ಯೋಚನೆ ಆಗ್ತಿದೆ ಅಂತ ನೋಡಿದ್ರೆ, ಹವಾಮಾನ ಬಂದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅದು ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಚಳಿ ಆಗಿರ್ಬೋದು, ಇವೆಲ್ಲ ನಮಗೆ ಎಫೆಕ್ಟ್ ಮಾಡ್ತಾ ಇದೆ. ಯಾಕೆ ಇದರಲ್ಲಿ ಗರಿಷ್ಠನೋ ಕನಿಷ್ಠ ತಾಪಮಾನನೇ ಆಗಿರ್ಬೋದು, ಹಿಮಾಲಯದ ನದಿಗಳಲ್ಲಿ ಅದು ಏರಿಳಿತ ಆಗ್ತಿರ್ಬೋದು, ಇವೆಲ್ಲ ನಮಗ್ ಪ್ರಾಬ್ಲಮ್ ಮಾಡ್ತಾ ಇದೆ ಅಂದ್ರೆ ಏನಿದೆ ಕಾರಣ, ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೂ ಒಂದ್ ಪಾಯಿಂಟ್ ಸೇರಿಸಬೇಕು ಅಂದ್ರೆ, ಗವರ್ಮೆಂಟ್ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಗವರ್ಮೆಂಟ್ ಎಲ್ಲಾ ತರ ಕೆಲಸನೂ ಮಾಡ್ತಾ ಇದೆ. ಯಾಕೆ ನಮ್ಗೆ ಇವಾಗ ಎರಡು ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಒಂದು ಸ್ವಚ್ಛ ಭಾರತ್ ಮಿಷನ್ ಅಂತ ಇದೆ, ಇನ್ನೊಂದು ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅಂತ ಹೇಳ್ತಾರೆ. ಸ್ವಚ್ಛ ಭಾರತ್ ಮಿಷನ್ ಈ ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಜನರಿಗೆ ಹೇಗೆ ತಲುಪಿಸಬೇಕು, ಗವರ್ಮೆಂಟ್ ಯಾವ ಕಡೆಯಿಂದ ತಲುಪಿಸ್ತಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇನ್ನೂ ಒಂದೇನಂದ್ರೆ, ಬರೀ ಗವರ್ಮೆಂಟೇ ಕೆಲಸ ಮಾಡಲ್ಲ, ಅದ್ರ ಜೊತೆಗೆ ಜನರು ಕೂಡ ನಮ್ ಕೈ ಜೋಡಿಸಿ ಕೆಲಸ ಮಾಡಿದ್ರೇನೆ ಒಟ್ಟಿಗೆ ಕೆಲಸ ಆಗೋದು ಅಂತ ಹೇಳ್ತಾರೆ. ಬದಲಾವಣೆ ಯಾಕೆ ನಮಗ್ ಕಷ್ಟ ಕೊಡ್ತಿದೆ, ಬದಲಾವಣೆ ಕ್ರಮೇಣವಾಗಿ ಆಗೋದು, ಒಂದೇ ದಿವಸದಲ್ಲಿ ಇದು ಚೇಂಜ್ ಮಾಡ್ಬೇಕು ಅಂದ್ರೆ ಆಗೋಗಲ್ಲ, ಅದು ಕ್ರಮೇಣವಾಗಿ ಚೇಂಜ್ ಆಗೋದು. ಇದ್ರ ಜೊತೆಗೆ ಎಲ್ಲಾರು ಹೇಳ್ತಾರೆ, ಏನಪ್ಪ ಪ್ಲಾಸ್ಟಿಕ್ ನ ಜಾಸ್ತಿ ಗವರ್ನಮೆಂಟ್ ಪ್ರೊಡಕ್ಷನ್ ಮಾಡಕ್ ಬಿಡ್ತಾ ಇದೆ. ಹ್ಮ್, ಗವರ್ಮೆಂಟ್ ಪ್ರೊಡಕ್ಷನ್ ಮಾಡಕ್ ಬಿದ್ಕೊಟ್ಟಿದೆ, ಆದ್ರೆ ಎಲ್ಲಿ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು, ಎಷ್ಟು ಯೂಸ್ ಮಾಡ್ಬೇಕು ಅಂತಾನು ಹೇಳಿದ್ದಾರೆ. ಇದೆಲ್ಲ ಮಾಡ್ತಿದ್ರೇನೆ ಗವರ್ಮೆಂಟ್ ಅರ್ಥ ಮಾಡ್ಕೊಳತ್ತೆ, ಕಡಿಮೆನೂ ಮಾಡುತ್ತೆ. ಹ್ಮ್, ಜನರು ಹೇಗೆ ಅಂದ್ರೆ ಎಲ್ಲಾನು ತಗೊಂಡ್ ಹೋಗಿ ಅದನ್ನ ತಗೊಂಡ್ ಹೋಗಿ ಬಿಸಾಕೋದು. ಇನ್ನೂ ಒಂದೇನಂದ್ರೆ, ನಮ್ಗೆ ಆಲ್ರೆಡಿ ಗವರ್ನಮೆಂಟ್ ಹೇಳಿದೆ ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಅನ್ನೋ ಒಂದ್ ವಿಷಯನ ನಮ್ಗೆ ಹೇಳಿದೆ. ಡ್ರೈ ವೇಸ್ಟ್ ಅಂದ್ರೆ ಯಾವ್ದು ಯೂಸ್ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು, ಅದನ್ನ ಒಂದ್ ಕಡೆ ಹಾಕಿ, ಯಾವ್ದು ಯೂಸ್ ಮಾಡಕ್ ಆಗಲ್ವೋ ಅದನ್ನ ಇನ್ನೊಂದ್ರಲ್ಲಿ ಹಾಕಿ. ಗವರ್ನಮೆಂಟ್ ಕೆಲಸ ಮಾಡ್ಬೇಕು ಅಂದ್ರೆ ಜನರ ಸಹಕಾರನೂ ಬೇಕು, ಜನರ ಸಹಕಾರದಿಂದಾನೆ ಗವರ್ಮೆಂಟ್ ತಾನಕ್ ತಾನೆ ಕೆಲಸ ಮಾಡುತ್ತೆ. ಜನರ ಕೈ ಜೋಡಿಸಿದ್ರೆ ಗವರ್ನಮೆಂಟ್ ಯಾಕೆ ಕೆಲಸ ಮಾಡಲ್ಲ? ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಾವು ಮಾಡೋ ತಪ್ಪೇನಂದ್ರೆ ಅವ್ರು ಮಾಡ್ತಾರೆ ಬಿಡು, ನಮ್ಗೆ ಯಾಕದು, ಅವ್ರ ಜವಾಬ್ದಾರಿ, ಜವಾಬ್ದಾರಿಗಳನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಈಗಿನ ಕಾಲದಲ್ಲಿ. ಸೆಲ್ಫ್ ಇನಿಶಿಯೇಟಿವ್ ಅನ್ನೋದು ಈಗಿನ ಕಾಲದಲ್ಲಿ ಯಾರನ್ನೇ ನಾವು ಸಹಜವಾಗಿ ನೋಡ್ತಾ ಇಲ್ಲ. ಮತ್ತೆ ಚೇಂಜಸ್ ಅನ್ನೋದು ಕ್ರಮೇಣವಾಗಿ ಆಗ್ಬೇಕು, ಇಟ್ಸ್ ಅ ಟೂ ಸೈಡ್ ಥಿಂಗ್, ಒಬ್ರು ಗೌರ್ಮೆಂಟ್ ಅಂಡ್ ಸೊಸೈಟಿ, ಇದು ಎರಡು ಕನೆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ. ಗೌರ್ಮೆಂಟೇ ಮಾಡ್ಲಿ ಇಲ್ಲ ಗೌರ್ಮೆಂಟ್ ಸೊಸೈಟಿನೇ ಮಾಡ್ಲಿ ಅನ್ನೋ ತರ ಇರ್ಬಾರ್ದು. ಕೋಆರ್ಡಿನೇಷನ್ ಇದ್ರೆ ಇದೆಲ್ಲ ಚೇಂಜಸ್, ಏನು ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅನ್ನೋದು ಬೇಗ ಚೇಂಜ್ ಆಗಬೇಕು ಅಂದ್ರೆ ಕೋಆರ್ಡಿನೇಷನ್ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಈಗ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಂದು ಅಂತ ತಯಾರಾಗಿದ್ದಾರೆ, ಅವ್ರ ಅನಿಸಿಕೆಗಳನ್ನ ಕೇಳೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಇಂದು, ನಾನು ಜಿ ಆರ್ ಕಾಲೇಜ್ನಲ್ಲಿ ಫಸ್ಟ್ ಬಿ ಕಾಮ್ ಓದ್ತಾ ಇದ್ದೀನಿ. ಸೊ ಇವಾಗ ಕ್ಲೈಮೇಟ್ ಚೇಂಜಿಗೆ ಮುಖ್ಯ ಕಾರಣ ಅಂದ್ರೆ ಏನು, ಪೊಲ್ಯೂಷನ್ನು. ಎಲ್ಲಿ ನೋಡಿದ್ರು ಪೊಲ್ಯೂಷನ್ನು. ಇವಾಗ ಉದಾಹರಣೆಗೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಎಷ್ಟೊಂದು ಪೊಲ್ಯೂಷನ್ಗಳಿದೆ. ಮನೆ ಬಾಲ್ಕನಿ ಹತ್ರ ಹೋದ್ರೆ ಫ್ರೆಶ್ ಏರ್ ಬರುತ್ತೆ ಅಂತ ಬಾಲ್ಕನಿ ಹತ್ರ ಹೋಗ್ತೀವಿ, ಅಲ್ಲಿ ಫ್ರೆಶ್ ಏರ್ಗಿಂತ ಜಾಸ್ತಿ ಗಾಡಿಗಳ್ತ ಕೆಟ್ಟ ಹೊಗೆನೆ ಬರ್ತಾ ಇರುತ್ತೆ, ಅದು ಏರ್ ಪೊಲ್ಯೂಷನ್ ಆಗುತ್ತೆ. ಮತ್ತೆ ಮತ್ತೆ ನೀರೇ ತಗೊಳ್ಳಿ, ನಾವು ಕುಡಿಯೋ ನೀರು ನದಿಯಿಂದ ಬರುತ್ತೆ. ನದಿ ನಮ್ ಜೀವನಾಡಿ, ನದಿನೇ ನಾವು ಬಿಡ್ತಾ ಇಲ್ಲ, ನದಿಗೆ ತಗೊಂಡೋಗಿ ಎಲ್ಲಾ ಪ್ಲಾಸ್ಟಿಕ್ ಗಳನ್ನ ಹಾಕ್ತಾ ಇದೀವಿ. ಅಷ್ಟು ಅಲ್ಲದೇನೆ ಇಂಡಸ್ಟ್ರಿಯಲ್ ವೇಸ್ಟ್ನ ಅದಕ್ಕೆ ತಗೊಂಡೋಗಿ ಹಾಕ್ತಾ ಇದೀವಿ. ಸರಿ, ಗೌರ್ಮೆಂಟ್ ಅವರು ಸ್ವಚ್ಛ ಭಾರತ್ ಮಿಷನ್ ಅಂತ ಮಾಡಿದ್ರು, ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅಂತ ಮಾಡಿದ್ರು, ಓಕೆ ಸಂತೋಷ. ಆದ್ರೆ ಇವಾಗ ಗಂಗಾ ನದಿನೇ ತಗೊಳ್ಳಿ, ಗಂಗಾ ನದಿ ತುಂಬಾ ಪುಣ್ಯವಾದ ನದಿ, ಆ ನದಿಗೆ ಎಲ್ಲ ಶವಗಳನ್ನ ತಗೊಂಡೋಗ ಆಗ್ತಾ ಇದಾರೆ ಪುಣ್ಯ ಬರುತ್ತೆ ಅಂತ. ಇವಾಗ ಆ ನದಿ ನೀರ್ನ ಜನಗಳು ಕುಡ್ದಿ ಕಾಯಿಲೆ ತರಿಸ್ಕೊಂತ ಇದಾರೆ. ಅದ್ ಪುಣ್ಯ ಬರುತ್ತೋ ಪಾಪ ಬರುತ್ತೋ ನಮಗೂ ಗೊತ್ತಿರುತ್ತೆ. ಡ್ರೈ ವೇಸ್ಟ್ ವೆಟ್ ವೇಸ್ಟ್ ನ ಸೆಗ್ರಿಗೇಟ್ ಮಾಡಿ ಕಳಿಸ್ಬೇಕು ಅಂತ ನಾವು ಹಂಗೆ ಕಳಿಸ್ತೀವಿ. ಏನ್ ಮಾಡ್ತಾರೆ, ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಯಾವ್ದಾನ ಎಷ್ಟೋ ರೋಡ್ಗಳಲ್ಲೆಲ್ಲ ಹಾಕಿರ್ತಾರೆ. ಇದರಿಂದ ಪಾಯ್ಸನಸ್ ಗ್ಯಾಸ್ ಎಮಿಟ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ ಕಾರಣ ಆಗುತ್ತೆ. ಸೊ ಇದರಿಂದ ಎಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಮತ್ತೆ ಅದು ಅಲ್ಲದೇನೆ ಎಷ್ಟೊಂದು ಮರಗಳನ್ನ ಕಡಿತಾ ಇದಾರೆ, ಮತ್ತೆ ಅರಣ್ಯ ನಾಶನು ಮಾಡ್ತಾ ಇದಾರೆ. ಇದರಿಂದ ಎಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ? ಈಗ ಇಲ್ಲಿ ನಾವು ಇನ್ನೊಂದೇನ್ ಗಮನಿಸಬೇಕು ಅಂತ, ನಾವು ಮಾಡೋ ತಪ್ಪೇನ್ ಗೊತ್ತಾ, ವಿ ಟ್ರೈ ಟು ಪ್ಲೀಸ್ ಎವ್ರಿ ಒನ್. ಯಾರೋ ನೋಡ್ತಿದಾರೆ ಅಂದ್ರೆ ಕೆಲಸ ಮಾಡೋದು, ಅವ್ರ ನೋಡ್ತಿಲ್ವಾ ಬಿಡು, ನಮ್ಗೆ ಯಾರು ನೋಡ್ತಾನೆ ಇಲ್ಲ, ಹೆಂಗ್ ಬೇಕೋ ಹಂಗಿರೋದು. ಈಗ ಕಸಾನ ಮನೆ ಮುಂದೆ ಬರ್ತಾರೆ, ನೀಟಾಗಿ ಕೊಡ್ಬೋದು, ಅದೇ ನಾವ್ ಮಾಡ್ತೀವ ಇಲ್ಲ, ನಮ್ದೇನೋ ಒಂದ್ ಅಧಿಕ ಬಿಸಂಕ್ತನ ಅನ್ನೋದು ಯಾವಾಗ್ಲೂ ಇರುತ್ತೆ. ಯಾರು ನೋಡ್ತಿರಲ್ಲ ರೋಡಲ್ಲಿ ಎಲ್ಲೋ ಬಿಸಾಕ್ ಹೋಗೋದು. ಇದೆಲ್ಲ ಸಣ್ಣ ಪುಟ್ಟ ಅಂಶಗಳನ್ನ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ನಿಜಕ್ಕೂ ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಯಾರು ನೋಡ್ತಿಲ್ಲ ಅಂತ ನಾವ್ ಅನ್ಕೋಬಾರ್ದು, ಅದ್ರ ಪರಿಣಾಮನೇ ಈ COVID-19 ಸಿಚುಯೇಷನ್ ನಾವ್ ಇವತ್ತು ಅನ್ಭವಿಸ್ತಾ ಇರೋದು. ಈಗ ನಾವ್ ತಪ್ಪು ಯಾರು ಮಾಡಿದ್ರು ಅನ್ನೋದ್ರ ಕಡೆ ಗಮನ ಹರಿಸಬಾರ್ದು. ಈಗ ತಪ್ಪು ಆಗೋಗಿದೆ, ಆಗಿರೋದನ್ನ ನಾವೇನು ಮಾಡೋದಕ್ ಆಗಲ್ಲ. ಈಗ ಅದ್ ಆಗಿರೋದನ್ನ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದ್ರ ಕಡೆ ಗಮನ ಹರಿಸಿದ್ರೆ ನಮ್ ದೇಶ ಕೂಡ ಅಭಿವೃದ್ಧಿ ಹೊಂದಿರೋ ದೇಶ ಆಗುತ್ತೆ. ಈಗ ಇಷ್ಟೆಲ್ಲ ನಾನ್ ಮಾತಾಡ್ದೆ, ಈಗ ಎಲ್ಲರಿಗೂ ಅವ್ರವ್ರದ್ದೇ ಅನಿಸಿಕೆಗಳಿರುತ್ತೆ. ಈಗ ನಾನು ಹೇಳಿದ್ದು ಅದು ನನ್ನ ಅನಿಸಿಕೆ, ಈಗ ನಿಮ್ಮ ಅನಿಸಿಕೆಗಳನ್ನ ನೀವು ವ್ಯಕ್ತಪಡಿಸಿ. ಸೊ ನನ್ನ ಹೆಸರು ಸಹನಾ ಅಂತ, ನಾನು ಫಸ್ಟ್ ಇಯರ್ PUC ಓದ್ತಾ ಇದ್ದೀನಿ. ಸೊ ಇವ್ರು ಮಾಡಿದ ಸ್ಪೀಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಪ್ರಿಸೈಸ್ ಅಂಡ್ ಕ್ಲಿಯರ್ ಆಗಿತ್ತು. ಒಂದೊಂದನು ಒಂದೊಂದು ವಿಷಯ ನಮಗೆ ತಿಳಿಸ್ತಾ ಇತ್ತು, ಹೆಂಗೆ ಏನು ಎತ್ತ ಅನ್ನೋದು. ತುಂಬಾ ನಮ್ಮ ಜೀವನದಲ್ಲೂ ನಾವು ಅದನ್ನ ಅಳವಡಿಸ್ಕೋಬೇಕು ಅನ್ನಿಸ್ತು ಅವ್ರು ಹೇಳಿದ್ದು. ಆಮೇಲೆ ಅವ್ರು ಹೇಳಿದ ಒಂದೊಂದು ಎಲ್ಲರಿಗೂ ಸಂಬಂಧಪಟ್ಟಂಗೆ, ಎಲ್ಲರು ಒಬ್ರು ನಾವಿಲ್ಲಿ ಕೈ ಜೋಡಿಸ ಒಬ್ರು ಮಾಡಿದ್ರೆ ಇಲ್ಲ, ಎಲ್ಲಾರು ಕೈ ಜೋಡಿಸ್ಬೇಕು ಅನ್ನೋದು ಎಲ್ಲರಿಗೂ ತಿಳಿದ್ ಬಂತು. ಈಗ ಎಲ್ಲರಿಗೂ ಅವ್ರದೇ ಇಷ್ಟ, ಈ ನಂಗ ಈ ಹಾಡು ಇಷ್ಟ, ಈ ಫಿಲಂ ಇಷ್ಟ, ಇವ್ರ ಇಷ್ಟ ಅನ್ನೋದಿರುತ್ತೆ. ಈಗ ನಿಮ್ ಹೆಸರೇನು ಮತ್ತೆ ನಿಮ್ಗೆ ಇಷ್ಟವಾದ ಹಾಡು ಯಾವ್ದು? ನನ್ನ ಹೆಸರು ಯಶ್ವಂತ್, ನಾನು ಸೆಕೆಂಡ್ BCOM ಅಲ್ಲಿ ಓದ್ತಿದ್ದೀನಿ. ನಂಗೆ ಇಷ್ಟವಾದ ಹಾಡು ಕಲ್ಲಾದರೆ, ನಾನು ಸಿಂಹದ ಮೂವಿ ಇಷ್ಟವಂತ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಕಿರಿಯಲ್ಲಿ ಬೇರೆವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೇರೆವೆ ಶಿರದಲ್ಲಿ ಮೆರೆದೆ ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ ಸ್ವರವಾದರೆ ನಾನು ದಾಸರ ಕಂಠದಿ ನಲಿದೆ ಖಡ್ಗವಾದರೆ ನಾನು ಚೆನ್ನವರ ಕರದಲ್ಲಿ ಮೆರೆವೆ ಬಲವಾದರೆ ನಾನು ಓಬವ್ವನ ಮೊನಕೆಯ ಮೆರೆವೆ ಕನ್ನಡ ಕುಲವಾಗಿರುವೆ ಏಳೇಳು ಜನ್ಮದಲು ಕನ್ನಡ ಕುಲವಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಧುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಸಿರಿಗನ್ನಡ ಈಗಷ್ಟೇ ಹಾಡನ್ನ ಕೇಳ್ಕೊಂಡ್ ಬಂದ್ರಿ ಎಲ್ಲರೂ ನಂಗೆ ಗೊತ್ತು ರೇಡಿಯೋ ಜೊತೆ ನೀವು ಹಾಡಿರ್ತೀರಾ ಅಂತ. ಅದಕ್ಕಿಂತ ಮುಂಚೆ ಒಂದ್ ಚರ್ಚೆ ಮಾಡಿದ್ವಿ ನಾವು ಕ್ಲೈಮೇಟ್ ಚೇಂಜ್ ಅಂತ. ಅದರಲ್ಲಿ ಒಂದ್ ಅಂಶ ಬಂತು, ಏನದು? ಡಿಫಾರೆಸ್ಟೇಷನ್, ಅರಣ್ಯ ನಾಶ. ಅರಣ್ಯ ನಾಶ ಅನ್ನೋದು ಪ್ರಮುಖವಾದ ಅಂಶ. ಹಿಂದಿನ ಕಾಲದಲ್ಲೂ ಕೂಡ ನಾವು ಅರಣ್ಯ ಸಂಪನ್ಮೂಲಗಳನ್ನ ಬಳಸ್ತಾ ಇದ್ವಿ, ಆದ್ರೆ ಮಿತವಾಗಿ ಎಷ್ಟು ಬೇಕೋ ಅಷ್ಟೇ ಬಳಸ್ತಾ ಇದ್ವಿ. ಆದ್ರೆ ಇವತ್ತು ಮನುಷ್ಯಂಗೆ ದುರಾಸೆ, ಸ್ವಾರ್ಥತನ ಹೆಚ್ಚಾಗೋಗಿದೆ. ಅಗತ್ಯಕ್ಕೂ ಮೀರಿ ಬಳಸೋದನ್ನ ಶುರು ಮಾಡಿಬಿಟ್ಟಿದ್ದಾರೆ. ಅವ್ನು 4 ಫ್ಲೋರ್ ಕಟ್ತಾನ, ನಾನು 40 ಫ್ಲೋರ್ ಕಟ್ತೀನಿ, ಆ ರೀತಿಯ ಆಸೆನ, ದುರಾಸೆನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಅರಣ್ಯ ನಾಶ ನಮ್ಮ ಅಭಿವೃದ್ಧಿಗೆ ಸಹಾಯ ಮಾಡುತ್ತಾ ಇಲ್ಲ ಅಭಿವೃದ್ಧಿಗೆ ಮಾರಕವಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ನಮ್ಮ ತಂಡದಿಂದ ರೆಡಿ ಆಗಿದ್ದಾರೆ. ಬನ್ನಿ, ಅವ್ರವ್ರ ಅನಿಸಿಕೆ ಏನು ಅಂತ ಕೇಳ್ಕೊಂಬರೋಣ. ನನ್ನ ಹೆಸರು ದೀಕ್ಷಾ ಅಂತ, ನಾನು 2nd year BCOM ಅಲ್ಲಿ ಓದ್ತಾ ಇದ್ದೀನಿ. ಅರಣ್ಯ ನಾಶ ಅನ್ನೋದು ಪ್ರಮುಖವಾಗಿ ಪರಿಣಾಮ ಬೀಳ್ತಾ ಇದೆ ಸರಿ, ಈ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಹೆಚ್ಚು ನಕಾರಾತ್ಮಕ ಪರಿಣಾಮವೇ ಇದೆ. ಆದ್ರೂ ಅರಣ್ಯ ನಾಶ, ಡಿಫಾರೆಸ್ಟೇಷನ್ ಅಂತ ಎಲ್ಲ ಅಂತಿರಲ್ಲ ನೀವು. ನಾ ಸುತ್ತಮುತ್ತಲಿರೋ ಜನ ಎಲ್ಲ ನಮ್ಗೆ ಬೆಂಗಳೂರೇ ಬೇಕು, ಬೆಂಗಳೂರಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಮತ್ತೆ ವಾತಾವರಣ ಚೆನ್ನಾಗಿದೆ, ಮತ್ತೆ ಡೆವಲಪ್ಮೆಂಟ್ ಆಗಿರೋ ಇದೇ ಜಾಗನೇ ಬೇಕು ಅಂತ ಎಲ್ಲರೂ ಬೆಂಗಳೂರು ಅಂತ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು. ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡದೆ ಗಿಡ ಮರಗಳನ್ನೆಲ್ಲ ಕಡಿದೆ ಬೆಟ್ಟ ಗುಡ್ಡನ ಕರ್ಗಿಸ್ದೆ ನಾವು ಅವ್ರಿಗೆ ಫೆಸಿಲಿಟೀಸ್ ನೀಡಕ್ ಆಗಲ್ಲ, ಸೌಲಭ್ಯನೂ ಕೊಡಕ್ ಆಗಲ್ಲ. ಇದೆಲ್ಲ ಮಾಡೋದ್ರಲ್ಲಿ ನಮ್ದೇನ್ ತಪ್ಪಿಲ್ಲ ಮರ ಕಡಿಯೋದ್ರಲ್ಲಲ್ವಾ? ಇಷ್ಟೇ ಅಲ್ಲ, ಜನಸಂಖ್ಯೆ ಬೆಳೆಯೋಕೆ ನೀವು ಇಷ್ಟು ಬಿಡಬಾರ್ದಾಗಿತ್ತು. ಯಾಕೆ ಬಿಟ್ರಿ ಇಷ್ಟು ಜನಸಂಖ್ಯೆ ಬೆಳೆಯೋಕೆ? ಬಿಡಬಾರ್ದಿತ್ತು. ನಾವೇನು ಮರ ಸುಮ್ಮನೆ ಕಡಿತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನೇ ಮರ ಕಡಿತಾ ಇರೋದು. ಮರ ಕಡಿದ್ರು ನಾವೇನ್ ಸುಮ್ಮನೆ ಏನಿಲ್ಲ, ಸರ್ಕಾರ ಇದೆ, ಸರ್ಕಾರ ಬರುತ್ತೆ, ಸ್ಯಾಂಪ್ಲಿಂಗ್ಸ್ ಕೊಡುತ್ತೆ, ಸಹಜ ಅವರೇ ಒಂದು ಪ್ಲಾಂಟ್ ಕೂಡ ಮಾಡ್ತಾರೆ, ನಮ್ಮ ಕೈಲ ಏನ್ ಕೊಡಲ್ಲ. ಅವರೇ ಒಂದು ಪ್ಲಾಂಟ್ ಕೂಡ ಮಾಡ್ತಾರೆ ಸರ್ಕಾರನೇ ಬಂದು. ಅಷ್ಟು ಮಾಡಿದ್ರು ನಾವು ಯೂತ್ ಆಗಿ ಈ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಈಗ ಎಲ್ಲಾನು ಸರ್ಕಾರದ ಮೇಲೆ ಬ್ಲೇಮ್ ಮಾಡಕ್ಕಾಗುತ್ತಾ, ಸರ್ಕಾರನೇ ದೂಷಿಸಕ್ಕಾಗುತ್ತಾ? ನಾವು ಈ ಜನರೇಷನ್ ಒಂದು ಕೋಟ್ ಬೇರೆ ಇದೆ, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ನಾವು ಪ್ರಜೆಗಳಾಗಬೇಕು ಅಂದ್ರೆ ಈ ಸಣ್ಣ ಜವಾಬ್ದಾರಿ ಕೈಗೊಳ್ಬೇಕಲ್ವಾ? ಈ ಜವಾಬ್ದಾರಿ ಏನು, ಒಂದ್ ಸಸಿ ನೆಡ್ತಾರಪ್ಪ, ಅವರೇ ಒಂದ್ ಪ್ಲಾಂಟ್ ಕೂಡ ಮಾಡ್ತಾರೆ. ಪ್ಲಾಂಟ್ ಮಾಡಿದ್ರೆ ಅದಕ್ಕೆ ನೀರ್ ಹಾಕೋದು, ಗೊಬ್ಬರ ಹಾಕೋದು, ಅದಕ್ಕೆ ಪೋಷಣೆ ಮಾಡೋಷ್ಟು ಜವಾಬ್ದಾರಿ ಆಗಿ ನಾವ್ ಯೂತ್ ಇಟ್ಕೊಂಡಿಲ್ಲ ಅಂದ್ರೆ ಬೇರೆ ಇನ್ನೇನ್ ಜವಾಬ್ದಾರಿ ಕೈಗೊಳ್ಳಕಾಗತ್ತೆ? ನಾವು ಇದ್ಬಿಟ್ಟು ಮನೆ ಮುಂದೆ ಒಂದ್ ಸ್ವಲ್ಪ ಖಾಲಿ ಜಾಗ ಇದೆ ಅನ್ಕೊಳ್ಳಿ, ಆ ಖಾಲಿ ಜಾಗ ಇದೆ, ಆ ಖಾಲಿ ಜಾಗನು ನೀವು ನಮ್ಗೆ ಧೂಳ್ ಆಗುತ್ತೆ, ಮನೆಗೆ ಧೂಳ್ ಬರುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಆ ಸ್ವಲ್ಪ ಸಣ್ಣ ಜಾಗನು ನೀವು ಬಿಡದೇನೆ ಅದನ್ನು ಮುಚ್ಕೊಂಡ್ಬಿಡ್ತಿರಲ್ಲ. ಅದ್ ಮುಚ್ಕೊಳ್ಳೋ ಬದಲು ಒಬ್ಬ ಮನುಷ್ಯಂಗೆ ಆರ್ ಮರ ಬೇಕು ಸಹಜವಾಗಿ ಜೀವನ ಪರ್ಯಂತ ಉಸಿರಾಡಕ್ಕೆ. ಆರ್ ಮರ ನೆಡಿ ಅಂತ ನಾವೇನ್ ಹೇಳ್ತಾ ಇಲ್ಲ, ಅಟ್ ಲೀಸ್ಟ್ ಎರಡು, ನಿಮ್ ಕೈಲಿ ಎರಡು ಆಗ್ಲಿಲ್ವಾ? ಬೇಡ, ಒಂದ್ ಮರ ನೆಡಿ, ಒಂದ್ ಮರ ನೆಟ್ಟು ಎಲ್ಲಾರ್ಗೂ ಇಡೀ ಮನೆ ಮನೆ ಮುಂದೆನು ಒಂದೊಂದ್ ಮರ ನೆಟ್ಕೊಂಡೋದ್ರೆ ಎಷ್ಟು ಪರಿಸರ ಸಂರಕ್ಷಣೆ ಆಗುತ್ತೆ? ಅವ್ರು ನೆಟ್ಟಿರೋ ಮರದಿಂದಾನೇ ಅವ್ರು ಆಕ್ಸಿಜನ್ ತಗೊಂಬೋದಲ್ವಾ? ಇಷ್ಟೇ ಅಲ್ಲ, ನಾವ್ ಎಂತ ದುರಾಸೆ ಜನಗಳು ಅಂದ್ರೆ ಬೆಂಗಳೂರಲ್ಲಿ ಅವ್ರು ಅಷ್ಟ್ ಚೆನ್ನಾಗಿದ್ದಾರೆ, ಅವ್ರು ಅಷ್ಟ್ ದೊಡ್ಡ ಮನೆ ಕಟ್ಟಿದ್ದಾರೆ, ಅವ್ರು ಅಷ್ಟ್ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದಾರೆ, ಒಬ್ಬೊಬ್ರು ಮನೇಲಿ 4-5 ಗಾಡಿ ಕಾರ್ಗಳಿದೆ ಅನ್ಕೊಂಡು ನಾವು ಅವ್ರಿಗಿಂತ ಮೇಲಿರ್ಬೇಕು, ಅವ್ರಿಗಿಂತ ಚೆನ್ನಾಗಿರ್ಬೇಕು, ನಾವ್ಯಾಕೆ ಅವ್ರಿಗಿಂತ ಕಮ್ಮಿ ಇರ್ಬೇಕು ಅಂತ ನಾವು ನಮ್ಮ ಮನೇಲಿ ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದ್ ಕಾರು ಒಂದೊಂದ್ ಗಾಡಿ ಇಟ್ಕೊಂಡು ಎಲ್ಲಿ ಓಡಾಡ್ಬೇಕದು? ರಸ್ತೆ ಬೇಕಲ್ವಾ? ರಸ್ತೆ ಬೇಕು ಅಂದ್ರೆ ಗಿಡ ಮರಗಳನ್ನ ಕಡಿಬೇಕು, ರಸ್ತೆನ ಅಗಲ ಮಾಡ್ಬೇಕು. ರಸ್ತೆ ಅಗಲ ಮಾಡದೆ ಬೇರೆ ವಿಧಿ ಇಲ್ಲ, ಬೇರೆ ಪರಿಹಾರನೂ ಇಲ್ಲ ಅದಕ್ಕೆ. ರಸ್ತೆ ಅಗಲ ಮಾಡಿದ್ರೇನೆ ಇಷ್ಟು ವೆಹಿಕಲ್ಸ್ ಓಡಾಡಕ್ಕಾಗದ್. ನೀವೇ ನೋಡಿದಿರಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿದೆ ಅಂತ. ಅಷ್ಟು ವೆಹಿಕಲ್ಸ್ ಇಟ್ಕೊಂಡ್ರು ನಮ್ಗೆ ಫೆಸಿಲಿಟೀಸ್ ಬೇಕು, ಹಂಗೆ ಹಿಂಗೆ ಅಂದ್ರೆ ನಾವು ಮರ ಕಡಿಲೇಬೇಕು. ಮರ ಕಡಿದ್ರೆ ಬೇರೆ ಇದೆ ಇಲ್ಲ, ಬೆಟ್ಟನು ಕರ್ಗಿಸ್ಬೇಕಾಗುತ್ತೆ, ಗುಡ್ಡಾನು ಕರ್ಗಿಸ್ಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ, ಬೇರೆ ಪರಿಹಾರನೇ ಇಲ್ಲ ನಮ್ಗೆ. ಸರಿ, ನೀವ್ ಹೇಳಿದ್ರೆ ಡಿಫಾರೆಸ್ಟೇಷನ್ ಆಗ್ಲೇಬೇಕು, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಕಂಟ್ರಿ ಡೆವಲಪ್ ಆಗಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ಕೆಲವೊಂದು ವರ್ಗ ಜನರು ಹೇಳ್ತಾರೆ ಅದಿಲ್ದಲೇನೂ ನಾವು ಮಾಡಬಹುದು ಅಂತ. ಈಗ ಅದ್ ಹೇಗ್ ಸಾಧ್ಯ, ಅದ್ರ ಬಗ್ಗೆ ನಾವು ಅನಿಸಿಕೆಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಈಗ ಮನೋಜ್ ಏನ್ ಹೇಳ್ತಾನೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಕೇಳ್ಕೊಂಬರೋಣ. ನನ್ನ ಹೆಸರು ಮನೋಜ್ ಅಂತ, ನಾನು ಸೆಕೆಂಡ್ ಬಿಕಾಮ್ ನಲ್ಲಿ ಓದ್ತಾ ಇದ್ದೀನಿ ಜಿ ಆರ್ ಕಾಲೇಜ್. ನನ್ನ ಸ್ನೇಹಿತರುಗಳಾದ ದೀಕ್ಷಾ ಏನಂದ್ರು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಅಂದ್ರೆ ಬಿಲ್ಡಿಂಗ್ ರೋಡ್ ಎಲ್ಲಾ ಮಾಡ್ಬೇಕು ಅಂತ ಇದ್ರು. ಅದೇ ತರ ಎಲ್ಲ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ತವೆ, ಅವು ಮೈಗ್ರೇಟ್ ಆಗ್ತವೆ. ಅದು ಮೈಗ್ರೇಟ್ ಆದಾಗ ಬೇರೆ ಕಡೆ ಹೋದಾಗ ನ್ಯಾಚುರಲ್ ಡೆತ್ ಆಗುತ್ತೆ, ಅಥವಾ ಯಾರೋ ಅಂಡರ್ಸ್ ಅದನ್ನ ಸಾಯಿಸಿ ತಿನ್ಕೊಂಡು ಅಥವಾ ಬೇರೆ ಉಪಯೋಗಕ್ಕೆ ಉಪಯೋಗಿಸ್ತಾರೆ. ಅದೇ ಈಗ ನಮ್ಮ ಒಂದು ವರ್ಷದಿಂದ ನೋಡಿದ್ರೆ ಗಿಡ ಮರಗಳನ್ನೆಲ್ಲ ಕಡ್ದಾಗ ಆಕ್ಸಿಜನ್ ಲೆವೆಲ್ ಎಲ್ಲ ಎಷ್ಟು ಕಮ್ಮಿ ಆಗಿತ್ತು ಅಂತ ನಿಮ್ಗೆ ತಿಳಿಬೋದಿತ್ತು. ಅದೇ ತರ ಕಮ್ಮಿ ಆದಾಗ ನಾವೇನ್ ಮಾಡಿದ್ವು, ಬೇರೆ ದೇಶದಿಂದ ಅದನ್ನೆಲ್ಲ ತರಿಸಿ ಆಕ್ಸಿಜನ್ ತರಿಸಿ ಅದನ್ನ ಉಪಯೋಗಿಸ್ತಾ ಇದ್ದು. ಇದೇ ತರ ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ತರ ಇವಾಗ ನಾನೊಂದು ಎಕ್ಸಾಂಪಲ್ ಕೊಡಕ್ ಹೋಗ್ತಾ ಇದ್ದೀನಿ. ಇವಾಗ ನೀವು ನಿಮ್ ತೋಟದಲ್ಲಿ ಅಥವಾ ಎಲ್ಲರೂ ಇದ್ರೆ ನಿಮ್ ತೋಟದ ಸುತ್ತ ಮರ ಗಿಡಗಳೆಲ್ಲ ಇರ್ತವೆ, ಆಗ ನಿಮ್ ಅಭಿಪ್ರಾಯ ಏನನ್ಸುತ್ತೆ, ಎಷ್ಟು ಸುಂದರವಾದ ವಾತಾವರಣ, ತಣ್ಣನೆಯಾದ ಗಾಳಿ, ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ನೋಡಕ್ಕೆ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೆಳಗ್ಗೆ ಎದ್ದು ನೋಡ್ಬೋದು. ಅದೇ ತರ ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಬೆಟ್ಟ ಗುಡ್ಡ ಮರ ಗಿಡಗಳನ್ನೆಲ್ಲ ಕಡಿತಾ ಹೋಗ್ತಾ ಇದ್ರೆ ನೀವ್ ಯಾವ ಪ್ರಾಣಿ ಪಕ್ಷಿ ನೋಡ್ತೀರಾ ಬೆಳಗ್ಗೆ ಎದ್ದು? ಅದಕ್ಕೆ ನಾವೆಲ್ಲ ಏನ್ ಒಟ್ಟುಗೂಡಿಸ್ಬೇಕು ಅಂದ್ರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಬೆಳೀಲಿ, ಈ ಕಡೆ ಮರ ಗಿಡನ ಬೆಳೆಸೋಣ. ಇವಾಗ ನಾವೇನಾದ್ರು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಅಂದ್ಮೇಲೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಾದ್ಮೇಲೆ ಸುತ್ತಮುತ್ತ ಗಿಡಗಳನ್ನ ಹಾಕೋಣ, ಅದನ್ನ ಬೆಳೆಸೋಣ. ಅದೇ ತರ ರಸ್ತೆಗಳನ್ನ ಮಾಡಿದಾಗೂ ಅಷ್ಟೇ, ರಸ್ತೆ ಅಗಲವಾದ ರಸ್ತೆಯನ್ನು ಮಾಡೋಣ, ಆದ್ರೆ ಅದ್ರ ಸುತ್ತ ಪಕ್ಕದಲ್ಲೆಲ್ಲ ಗಿಡವನ್ನ ಬೆಳೆಸೋಣ. ಹಂಗೆ ಇನ್ನೊಬ್ರು ಯಾರೋ ಹೇಳಿದ್ರು ಸರ್ಕಾರದಿಂದ ಸ್ಯಾಂಪ್ಲಿಂಗ್ ಎಲ್ಲ ಕೊಡ್ತಾರೆ ಅಂತ. ಹೌದು ಕೊಡ್ತಾರೆ ನಿಜ, ಆದ್ರೆ ನಾವು ಯುವಕರಾಗಿ ಅದನ್ನ ಬೆಳೆಸೋದ್ರಲ್ಲಿ, ಅದಕ್ಕೆ ನೀರ್ ಹಾಕೋದ್ರಲ್ಲಿ, ಗೊಬ್ಬರ ಹಾಕೋದ್ರಲ್ಲಿ, ಹಾಗೆ ಅದನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ತಗೋಬೇಕು. ಏಕೆಂದ್ರೆ ಅದು ಬೆಳೀಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಮ್ಗೆ ತೊಂದರೆ, ಮುಂದಿನ ಪೀಳಿಗೆಗೆ ನಾವು ಓದೋ ಬುಕ್ಸ್ಗೆ ಅಥವಾ ಬೇರೆ ಇತ್ಯಾದಿಗಳಿಗೆ ನಮ್ಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಗಿಡ ಮರಗಳನ್ನ ಬೆಳೆಸೋಣ, ಮನೆ ಸುತ್ತ ಗಿಡ ಮರಗಳನ್ನ ನೆಟ್ಟಿ ನಮಗೆ ಒಳ್ಳೆಯ ವಾತಾವರಣ ತೆಗೆದುಕೊಳ್ಳೋಣ. ಧನ್ಯವಾದಗಳು. ನನ್ನ ಹೆಸರು ಐಶ್ವರ್ಯ. ನಾನು ಫಸ್ಟ್ ಇಯರ್ ಪಿ ಯು ಸಿ ನಲ್ಲಿ ಓದ್ತಾ ಇದ್ದೀನಿ. ಈಗ ನಾವೀಗ ಕೇಳಿದ ಅವ್ರ ಮಾತಿನಿಂದ ನಾವೇನು ಅಳವಡಿಸ್ಕೋಬೇಕು ಅಂದರೆ ಪರಿಸರ ಉಳಿಸಿ ಹಾಗೂ ನಮ್ಮ ಮನೆ ಮುಂದೆ ಹೆಚ್ಚು ಕಾಂಕ್ರೀಟ್ ರೋಡ್ಗಳಿಗಿಂತ ಗಿಡಗಳನ್ನ ನೆಟ್ಟಿ ಮರಗಳನ್ನ ಬೆಳೆಸಿ ನಮ್ಮ ಪರಿಸರನ ಉಳಿಸಬೇಕು ಅಂತ ಹೇಳಿದ್ದಾರೆ. ಇದನ್ನ ಬರೀ ನಾವು ಸ್ಪೀಚ್ ಅಂತ ತಗೊಳ್ಳೋದಲ್ಲಿ ನಮ್ಮ ನಿಜವಾದ ಜೀವನಕ್ಕೆ ಪರಿಪಾಲಿಸಿದರೆ ನಮ್ಮ ದೇಶ ಅಲ್ಲದೆ ಜಗತ್ತೆಲ್ಲ ಹಸಿರಿನಿಂದ ಕೂಡಿರುತ್ತೆ ಅಂತ ಹೇಳ್ತೇನೆ. ಈಗ ನಿಮ್ಗೊಂದು ಹಾಡು ಯಾವ್ದೋ ತುಂಬಾ ಇಷ್ಟ ಇರುತ್ತೆ, ಯಾವಾಗ್ಲೂ ಕೇಳ್ಬೇಕನ್ಸುತ್ತೆ, ಮತ್ತೆ ಅದೆಲ್ಲಾರು ನೀವು ಕೇಳಿಸ್ಕೊಂಡ್ರೆ ನೀವು ಅದ್ರ ಜೊತೆ ಹಾಡಕ್ ಶುರು ಮಾಡ್ಬಿಡ್ತೀರಾ. ಅಂತ ಹಾಡು ಯಾವ್ದಾರು ನಿಮ್ಗೆ ಅಷ್ಟು ಇಷ್ಟವಾದ ಹಾಡು ಯಾವ್ದು? ನನ್ನ ಹೆಸರು ಬಂದು ಮಂಜುಶ್ರೀ ಅಂತ. ನಾನು ಫಸ್ಟ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟು. ನನ್ನ ಫೇವ್ರೆಟ್ ಹೀರೋ ಬಂದು ಪುನೀತ್ ರಾಜ್ಕುಮಾರ್. ಅವ್ರದ್ದು ನಟ ಸರ್ವಂ ಭೌಮ ಮೂವಿ ಸಾಂಗು. ನಟ ಸಾರ್ವಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. ಡಾನ್ಸ್ ವೇದ ಪೂ ಡಾನ್ಸ್ ವೇದ ಪೂ. ಬಾಸ್ ಆಫ್ ದ ಕರ್ಮ ನೋಡಪ್ಪೋ ಪಾಪಿಗಳೆಲ್ಲ ಹೊಂಟ್ರು ಲಾಂಗ್ ಟ್ರಿಪ್. ಡಾನ್ಸ್ ವೇದ ಪೂ ಡಾನ್ಸ್ ವೇದ ಪೂ. ಹಿಡಿದರೆ ಇವನು ಪೆನ್ನೋ ಸೆನ್ಸೇಷನ್ ನ್ಯೂಸ್ ಆಗದು ಕೈಯಲ್ಲಿ ಅಂತ ಕೂರೋದಿಲ್ಲ. ಡಿಸ್ಟ್ರಿಕ್ಟ್ ತಾಲೂಕ್ ಗ್ರಾಮದಿಂದ ಹಿಡಿದು ಹಳ್ಳಿ ಹೋಬ್ಳಿ ತನಕ ರೀಚ್ ಆಗೋದಿವನೇ. ಡಾನ್ಸ್ ವೇದ ಪೂ ಡಾನ್ಸ್ ವೇದ ಪೂ. ನಟ ಸಾರ್ವಭೌಮ ಹಿಯರ್ಸ್ ಕಿಂಗ್ ಆಫ್ ದ ಸಿನಿಮಾ. ಕಲೆಕ್ಟ್ರೆ ಕೇಡಿಗಳೆಲ್ಲ ಹೆಣ್ಣು ಗಪ್ಪು ಚುಪ್ಪು. ಡಾನ್ಸ್ ವೇದ ಪೂ ಕ್ರೈಮು ಸಿನಿಮಾ ಸ್ಪೋರ್ಟ್ಸ್ ಯಾವ್ದೇ ಇದ್ರು ಮಿಸೆ ಇಲ್ದೆ ಆಗೋತಾರೆ ಇವನಿಗೆ ಫ್ಯಾನ್ಸ್ ಅಲ್ಲೂನು. ಬಂದ ಬಂದ ನೋಡು ಕಾಪಾಡೋನು ಮಿಚ್ಚಿನತೆ ಬರೋ ತೂಫಾನು. ಹೊಡಿ ಹೊಡಿ ನೀ ಬ್ಯಾಂಡ್ ತಡೆ ಯಾಕೆ ಡಾನ್ಸ್ ವೇದ ಪೂ